ಇದು ಅನ್ನ ಮತ್ತು ರೊಟ್ಟಿಯೊಂದಕ್ಕೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಬೇಕೆನಿಸಿದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಬಹುದು. ಎರಡನೇ ರೀತಿಯಾಗಿ ಪಲ್ಯವನ್ನು ಮಾಡುವುದಿದ್ದರೆ ತೊಗರಿಬೇಳೆ ಇಲ್ಲವೇ ಹೆಸರು ಬೇಳೆಯನ್ನು ಬೇಯಿಸಿ ಇಟ್ಕೊಳ್ಬೇಕು. ತೊಳೆದು ಸಣ್ಣಗೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನು ಎಣ್ಣೆ ಇಲ್ಲವೇ ತುಪ್ಪದ ಒಗ್ಗರಣೆಯಲ್ಲಿ ಬಾಡಿಸಿಕೊಳ್ಬೇಕು. ಇದಕ್ಕೆ ಹಸಿಮೆಣಸಿಕಾಯಿ ಇಲ್ಲವೇ ಒಣಮೆಣಸಿಕಾಯಿಯನ್ನು ಸೇರಿಸಿಕೊಳ್ಬೇಕು. ಹುಣಸೆ ಹುಳಿ ಇಲ್ಲವೇ ಟೊಮೆಟೊ ಸಣ್ಣಗೆ ಹಚ್ಚಿ ಹಾಕಿಕೊಳ್ಬೇಕು. ನಂತರ ಬೇಳೆಯೊಂದಿಗೆ ಇದನ್ನು ಬೆರೆಸಿ 5 ನಿಮಿಷ ಒಲೆಯ ಮೇಲೆ ಇಡಬೇಕು. ಈ ಪಲ್ಯ ಚಪಾತಿ, ರೊಟ್ಟಿ ಮತ್ತು ಅನ್ನದೊಂದಿಗೆ ತಿನ್ನುವುದಕ್ಕೆ ರುಚಿಕರವಾಗಿರ್ತದೆ. ಹಾಗೆಯೇ ಮೆಂತ್ಯದ ಸಾರನ್ನು ಕೂಡ ತಯಾರು ಮಾಡಬಹುದು. ಮೆಂತ್ಯ ಸೊಪ್ಪಿನ ಚಿತ್ರಾನ್ನ, ಮೆಂತ್ಯ ಸೊಪ್ಪಿನ ರೊಟ್ಟಿ, ಪರೋಟ, ಮೆಂತ್ಯ ಹಿಟ್ಟು, ಮೆಂತ್ಯ ಹುಳಿ, ಮೆಂತ್ಯ ಕಾಳಿನ ಗೊಜ್ಜು, ಮೆಂತ್ಯ ಪಲ್ಯ, ಈ ರೀತಿಯೂ ಕೂಡ ತಯಾರು ಮಾಡುವುದಕ್ಕೆ ಸಾಧ್ಯ ಇದೆ. ಸಂಸ್ಕೃತದಲ್ಲಿ ಮೇಥಿಕ, ಮೇಥಿ, ಪೀತೆ ಬೀಜ ಅಂತ ಕರೀತಾರೆ. ಹಿಂದಿಯಲ್ಲಿ ಮೇಥಿ, ತೆಲುಗಿನಲ್ಲಿ ಮೆಂಥುಲು, ತಮಿಳಿನಲ್ಲಿ ವೆಂಡ್ಯಂ, ಇಂಗ್ಲೀಷ್ನಲ್ಲಿ ಫೆನುಗ್ರೀಕ್, ಮಲಯಾಳಂನಲ್ಲಿ ಉಲುವ ವೆಂತ್ಯಂ ಎಂದು ಕೂಡ ಇದಕ್ಕೆ ಹೆಸರಿದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 31,000 ರಿಂದ 44,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 29,500 ರಿಂದ 33,500 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 26,000 ರಿಂದ 28,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಲ್ಗೆ 7,500 ರಿಂದ 10,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 20,000 ರಿಂದ 26,000 ರೂಪಾಯಿ, ಎರಡನೇ ವರ್ಗದ್ದು 1,000ಕ್ಕೆ 18,000 ರಿಂದ 22,000 ರೂಪಾಯಿ, ಸ್ಥಳೀಯ ಗಿರಣಿ ಅಕ್ಕಿ ಕ್ವಿಂಟಲ್ಗೆ 4,350 ರಿಂದ 5,250 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಲ್ಗೆ 3,800 ರಿಂದ 4,200 ರೂಪಾಯಿ, ಐಆರ್ಏಟ್ ಕ್ವಿಂಟಲ್ಗೆ 3,450 ರಿಂದ 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಲ್ಗೆ 2,450 ರಿಂದ 2,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಲ್ಗೆ 4,000ರಿಂದ 4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಲ್ಗೆ 4,200ರಿಂದ 4,600 ರೂಪಾಯಿ, ಕಪ್ಪು ಬೆಲ್ಲ 4,250 ರಿಂದ 4,900 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 19,000ರಿಂದ 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಲ್ಗೆ 15,500ರಿಂದ 60,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಲ್ಗೆ 4,000ರಿಂದ 4,800 ರೂಪಾಯಿ, ಕದಳಿ ಕ್ವಿಂಟಲ್ಗೆ 6,000ರಿಂದ 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 4,500ರಿಂದ 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಲ್ಗೆ 5,500ರಿಂದ 6,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಈಗ ರೇಣುಕಾ ನಾಕೋಡ್ ಅವರು ಹಾಡಿರುವ ಬಸವಣ್ಣನವರ ವಚನವೊಂದನ್ನು ಕೇಳೋಣ. ಸಮುದ್ರಕ್ಕೆ